ಆಕಾಶವಾಣಿ ಮಡಿಕೇರಿ ಕೇಳುವರೆ, ಸಮಯ ಈಗ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಲಾ ರೈತ ಬಾಂಧವರಿಗೂ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಗೆ ಸ್ವಾಗತ. ರೈತ ಬಾಂಧವರೇ, ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆ 0822 2285 58. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 0822 2285 58. ರೈತ ಬಾಂಧವರೇ, ಈಗಾಗಲೇ ಡಿಸೆಂಬರ್ ಕೊನೆಗೆ ನಾವು ಬರ್ತಾ ಇದ್ದೇವೆ. ರೈತರೆಲ್ಲ ಈಗ ಹೆಚ್ಚು ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂತಹ ಸಂದರ್ಭ. ಒಂದು ಕಡೆ ಅರೇಬಿಕಾ ಕಾಫಿ ಹಣ್ಣಾಗಿ ಮುಗಿತಾ ಬಂದು ರೋಬಸ್ಟ ಕೂಡ ಹಣ್ಣಾಗ್ತಾ ಇದೆ. ಹಾಗೆ ಭತ್ತದ ಬೆಳೆ ಮಾಡಿದವರು ಈಗ ಕಟಾವಿನತ್ತ ಮುಖ ಮಾಡ್ತಿದ್ದಾರೆ. ಆರಂಭದಲ್ಲಿ ಮಳೆ ಇದ್ದ ಕಾರಣ ಕಟಾವಿಗೆ ಹೆಚ್ಚು ತೊಂದರೆ ಆಗ್ತಾ ಇತ್ತು. ಈಗ ಮಳೆ ಕೂಡ ಬಿಡುವು ನೀಡಿದೆ. ಹಾಗಾಗಿ ಎಲ್ಲರೂ ಭತ್ತದ ಬೆಳೆಯ ಕಟಾವಿನತ್ತ ಮುಖ ಮಾಡ್ತಾ ಇದ್ದಾರೆ. ನಮ್ಮ ಕೃಷಿ ರಂಗದಲ್ಲೂ ಕೂಡ ಹಲವಾರು ಜನ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವಾಗ ಮಿಶ್ರ ಬೆಳೆಯಲ್ಲಿ ಹೆಚ್ಚು ಲಾಭ ಇದೆ ಅಂತ ಹೇಳಿ ತಮ್ಮ ಅನುಭವವನ್ನು ಹಂಚಿಕೊಳ್ತಾ ಇದ್ರು. ಹಾಗೆ ಇತ್ತೀಚೆಗೆ ನಾಪೋಕ್ಲುವಿನಲ್ಲಿ ಕೂಡ ಒಂದು ಕಾರ್ಯಾಗಾರವನ್ನ ನಡೆಸಲಾಗಿತ್ತು. ಇದರಲ್ಲಿ ಚಿಟ್ಟಳ್ಳಿಯ ಕೇಂದ್ರೀಯ ತೋಟಗಾರಿಕಾ ಪ್ರಾಯೋಗಿಕ ಕೇಂದ್ರದ ಹಣ್ಣು ವಿಜ್ಞಾನಿ ಬಿಎಂ ಮುರಳೀಧರ್ ಅವರು ಭಾಗವಹಿಸಿದ್ರು. ಅವರು ಮಾತಾಡುತ್ತಾ ಇದೇ ವಿಷಯವನ್ನ ಪ್ರಸ್ತಾಪಿಸಿದ್ದಾರೆ. ಕಾಫಿ ತೋಟದ ನಡುವೆ ಹಣ್ಣಿನ ಗಿಡಗಳನ್ನು ಬೆಳೆಸುವುದರಿಂದ ಕೃಷಿಕರಿಗೆ ಅಧಿಕ ಪ್ರಯೋಜನವಿದೆ. ಅದರಲ್ಲೂ ಕೂಡ ಬೆಣ್ಣೆ ಹಣ್ಣು, ರಾಂಬುಟಾನ್, ಲಿಚ್ಚಿ, ಮ್ಯಾಂಗೋಸ್ಟಿನ್, ಕಿತ್ತಳೆ ಹೀಗೆ ಮುಂತಾದ ವೈವಿಧ್ಯಮಯ ತಳಿಗಳನ್ನು ಇಲ್ಲಿ ಬೆಳೆಯಬಹುದಾಗಿದೆ. ಚಿಟ್ಟಳ್ಳಿಯ ಸಂಶೋಧನಾ ಕೇಂದ್ರದಲ್ಲಿ ಇದರ ಗಿಡಗಳು ಕೂಡ ನಿಮಗೆ ಲಭ್ಯವಿದೆ. ಅಂತರ ಬೆಳೆಯಾಗಿ ಹಣ್ಣಿನ ಗಿಡಗಳನ್ನು ಬೆಳೆಸುವ ಮೂಲಕ ಕೃಷಿಕರು ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳಬಹುದು, ಹಾಗೆ ಆದಾಯವನ್ನು ಕೂಡ ಗಳಿಸಬಹುದು. ನಿನ್ನ ಕಣ್ಣಲಿ ನೆತ್ತರ ನೀರೇ ಓ ನೀರೇ ಜೀವ ಜಲವೇ, ನಿನ್ನ ಕಣ್ಣಲಿ ನೆತ್ತರ ಹೊಳೆಯೇ, ಓ ನೀರೇ ಜೀವ ಜಲವೇ, ನಿನ್ನ ಕಣ್ಣಲಿ ನೆತ್ತರ ಹೊಳೆಯೇ. ಪೊತ ಪೊತನೆ ಸುಡು ಬಿಸಿಲಿಗೆ ನೆಲದೊಡಲು ಬಿರಿದು, ಕೊತ ಕೊತನೆ ಸುಡು ಬಿಸಿಲಿಗೆ ನೆಲದೊಡಲು ಬಿರಿದು, ಬರಿದಾಗ ನೆಲದಲ್ಲಿ ಕುಡಿಯೊಡೆಯುವುದೆಂತು, ಬರಿದಾದ ನೆಲದಲ್ಲಿ ಕುಡಿಯೊಡೆಯುವುದೆಂತು, ಬಾರು ಕೋಲು ಚಾಟಿಯೇತು, ಹೊರ ಚಿಮ್ಮಿತು ನೆತ್ತರ ದೊಸರು ಬಾರು ಕೋಲು ಚಟಿಯೇಟು ಹೊರ ಚಿಮ್ಮಿತು ನೆತ್ತರ ದೊಸರು ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ ಸೆಲೆತಡಕಿ ತಳ ಹುಗಿದು ಬಂಜೆಯಾದಳೋ ಭೂಮಿ ಸೆಲೆತಡಕಿ ತಳ ಹುಗಿದು ಬಂಜೆಯಾದಳೋ ಭೂಮಿ ಸತ್ವಿರದ ಬೀಜದಿಂದ ಫಸಲು ಬರುವುದೆಂತೋ ಸತ್ವಿರದ ಬೀಜದಿಂದ ಫಸಲು ಬರುವುದೆಂತೋ ಋತು ಕಟ್ಟಳೆ ತಪ್ಪಿದರದು ಚೆಲ್ಲಿತು ನೆತ್ತರ ದೊಸರು ಋತು ಕಟ್ಟಳೆ ತಪ್ಪಿದರದು ಚೆಲ್ಲಿತು ನೆತ್ತರ ದೊಸರು ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ ಓ ನೀರೇ ಜೀವ ಜಲವೇ ನಿನ್ನ ಕಣ್ಣಲ್ಲಿ ನೆತ್ತರ ಹೊಳೆಯೇ ನೀರಿಗೆ ಕದನ ಮಾಡುವ ಮಂದಿಗೆ ನೀ ಆಸರೆ ನೀರಿಗೆ ಕದನ ಮಾಡುವ ಮಂದಿಗೆ ನೀ ಆಸರೆ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ನಿನ್ನ ಕಣ್ಣಲ್ಲಿ ನೆತ್ತರ ನೀರೇ ರೈತ ಬಾಂಧವರೇ, ನಮ್ಮ ದೂರವಾಣಿ ಸಂಖ್ಯೆ 0827222858. ನೇರವಾಗಿ ಕರೆ ಮಾಡಿ ನಮ್ಮೊಂದಿಗೆ ಮಾತನಾಡಬಹುದು. ಬಂದವರೇ, ಈಗ ಕಾಫಿ ಭತ್ತದ ಜೊತೆಗೆ ಕಾಳುಮೆಣಸು ಕೂಡ ಕೊಯ್ಲಿಗೆ ಬರುವಂತ ಸಮಯ. ಕಾಳುಮೆಣಸು ಇತ್ತೀಚೆಗೆ ಒಳ್ಳೆಯ ದರವನ್ನು ಕೂಡ ರೈತರಿಗೆ ನೀಡ್ತಾ ಇದೆ. ಹಾಗೆ ಬಹಳಷ್ಟು ಜನ ಕಾಳುಮೆಣಸನ್ನ ಮತ್ತೆ ತಮ್ಮಲ್ಲೇ ಅದನ್ನು ಅಭಿವೃದ್ಧಿಪಡಿಸಿ ತೋಟದಲ್ಲಿ ನೆಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾಳುಮೆಣಸಿನ ನಾಟಿ ಮಾಡುವಾಗ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಕಾಳುಮೆಣಸಿನ ನಾಟಿ ಸಸ್ಯಗಳನ್ನ ತಯಾರಿಸಿಕೊಳ್ಳುವಾಗ ತುಂಬಾ ಎಚ್ಚರವನ್ನ ವಹಿಸಬೇಕು. ಯಾಕೆಂತ ಹೇಳಿದ್ರೆ ಸೊರಗು ರೋಗ ಇರುವಂತಹ ಬಳ್ಳಿಗಳಿಂದ ಯಾವುದೇ ರೀತಿಯ ರನ್ನರ್ಸ್ ಇರಬಹುದು ಅಥವಾ ಅದರ ಬಳ್ಳಿಗಳನ್ನ ನಾವು ತೆಗೆದುಕೊಳ್ಳಬಾರದು. ಸದೃಢ ಆರೋಗ್ಯವಂತ ಬಳ್ಳಿಗಳಿಂದಲೇ ಕಾಲು ಬಳ್ಳಿ, ರನ್ನರ್ಸ್ ಇರಬಹುದು ಅಥವಾ ಇತ್ತೀಚೆಗೆ ಹೆಚ್ಚು ಜನಪ್ರಿಯಗೊಳ್ಳುತ್ತಿರುವಂತಹ ಟಾಪ್ ಶೂಟ್ಗಳನ್ನು ಕೂಡ ಸಂಗ್ರಹಿಸಿ ನಾಟಿ ಮಾಡಬಹುದು. ನರ್ಸರಿಗಳಿಂದ ಮೆಣಸಿನ ಬಳ್ಳಿಯನ್ನು ಖರೀದಿಸುವ ಕೃಷಿಕರು ಸಾಕಷ್ಟು ಎಚ್ಚರದಿಂದ ನಾಟಿ ಸಸ್ಯಗಳನ್ನು ಆಯ್ಕೆ ಮಾಡಬೇಕು. ಮೆಣಸಿನ ನಾಟಿ ಸಸ್ಯಗಳನ್ನು ಖರೀದಿಸುವಾಗ ಸ್ವಲ್ಪ ನೀವು ಮರೆದರೂ ಕೂಡ ಸೊರಗು ರೋಗ ನಿಮ್ಮ ತೋಟಕ್ಕೆ ಬರುತ್ತೆ. ಕಾಳುಮೆಣಸಿನ ಕೃಷಿ ಮಾಡಬಯಸುವವರು ಹೊರಗಿನ ನರ್ಸರಿಗಳಿಂದ ಗಿಡ ಖರೀದಿಸುವ ಬದಲು ಸ್ವಲ್ಪ ಶ್ರಮ ಹಾಕಿದರೆ ನಿಮ್ಮಲ್ಲಿಯೇ ನೀವು ಬೇಕಾದಷ್ಟು ಗಿಡಗಳನ್ನು ಉತ್ಪಾದಿಸಬಹುದು. ಇದಕ್ಕೆ ಮೊದಲು 1/2 kg ಅಥವಾ 1 kg ಮಣ್ಣು ಹಿಡಿಸುವ ಪಾಲಿಥಿನ್ ಕವರ್ನಲ್ಲಿ ಶೇಕಡ 1:1:1 ಪ್ರಮಾಣದ ಮಣ್ಣು, ಕೊಟ್ಟಿಗೆ ಗೊಬ್ಬರ ಮತ್ತು ಮರಳಿನ ಮಿಶ್ರಣವನ್ನು ತುಂಬಿಸಿಕೊಳ್ಳಬೇಕು. ಮಣ್ಣು ಗೊಬ್ಬರಗಳ ಮಿಶ್ರಣವನ್ನು ಪಾಲಿಥಿನ್ ಕವರಿಗೆ ತುಂಬುವ ಮೊದಲು ಟ್ರೈಕೋಡರ್ಮವನ್ನು ಅಗತ್ಯ ಪ್ರಮಾಣದಲ್ಲಿ ಮಿಶ್ರಣ ಮಾಡಿದರೆ ಒಳ್ಳೆಯದು. ಮಣ್ಣು, ಮರಳು ಮತ್ತು ಗೊಬ್ಬರದ ಮಿಶ್ರಣವನ್ನು ಪಾಲಿಥಿನ್ ಕವರಿಗೆ ತುಂಬಿಸಿ ಹತ್ತು ಹನ್ನೆರಡು ಕವರ್ಗಳ ಸಾಲ್ಗಳನ್ನು ಒತ್ತೊಟ್ಟಾಗಿ ಜೋಡಿಸಿ ಬೆಡ್ ಅನ್ನು ತಯಾರಿಸಿಕೊಳ್ಳಬೇಕು. ಪಾಲಿಥೀನ್ ಕವರ್ಗಳಲ್ಲಿ ಮಣ್ಣಿನ ವ್ಯವಸ್ಥಿತವಾದ ಬೆಡ್ ತಯಾರಿಗೊಂಡಂತೆ ಅದರ ಮೇಲೆ ನಾಟಿಗೆ ಅಗತ್ಯವಾದ ಬಳ್ಳಿಗಳನ್ನು ತಾಯಿ ಗಿಡದಿಂದ ಬೇರ್ಪಡಿಸಿ ತರಬೇಕು. ಇದರಲ್ಲಿ ಪಣಿಯೂರು, ಕೊಟ್ಟನಾಡು, ಮಲ್ಲಿಗೆ ಸರ, ಕರಿಮುಂಡ ಇನ್ನು ಮುಂತಾದ ಹಲವಾರು ಬಗೆಯ ತಳಿಗಳಿವೆ. ಒಂದೊಂದು ಬಗೆಯ ಹವಾಗುಣಕ್ಕೆ ಒಂದೊಂದು ಜಾತಿಯ ಮೆಣಸು ಸೂಕ್ತವಾಗುತ್ತೆ. ನಿಮ್ಮಲ್ಲಿ ಸೂಕ್ತವಾದಂತಹ ಬಳ್ಳಿಗಳನ್ನು ನೀವು ಆಯ್ಕೆ ಮಾಡಿದರೆ ಒಳ್ಳೆಯದು. ಒಂದು ದೂರವಾಣಿ ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ತೆ ಸರ್. ಹೇಳಿ, ಯಾರು ಮಾತಾಡ್ತಿರೋದು? ಸರ್, ನಾನು ಮಡಿಕೇರಿಯಿಂದ ಮಾತಾಡ್ತಾ ಇದ್ದೀನಿ. ಹಾ, ನಿಮ್ಮ ಹೆಸರು? ಸರ್, ನಾವು ಭತ್ತ ಬೆಳಿತೀವಿ, ರಾಗಿ ಬೆಳಿತೀವಿ, ಮತ್ತೆ ಶುಂಠಿ ಬೆಳಿತೀವಿ. ಇಷ್ಟೇ ಬೆಳಿತೀವಿ ಸರ್. ಓಕೆ. ಮಡಿಕೇರಿ ಅಂದ್ರೆ ನಿಮ್ಮದು ಪಿರಿಯಾಪಟ್ಟಣ ಬಾರ್ಡರ್ ಬರುತ್ತಲ್ಲ ಸರ್? ನಮ್ದು ಹುಣಸೂರು ಸರ್. ಹುಣಸೂರು. ಓಕೆ. ಭತ್ತ, ರಾಗಿ, ಶುಂಠಿ ಇಷ್ಟು ಬೆಳಿತೀವಿ ಸರ್. ಹೇಗಿದೆ ಈ ವರ್ಷದ ಫಸಲೆಲ್ಲ? ಫಸಲು ಚೆನ್ನಾಗಿದೆ ಸರ್. ಭತ್ತ ಕಟಾವು ಮಾಡಿದ್ರೆ ಅಥವಾ ಮಾಡ್ಬೇಕಾ ಸರ್? ಭತ್ತ ಕಟಾವು ಅಂದ್ರೆ ಈಗ ಭತ್ತ ಕುಯ್ಲು ಬಂದಿದೆ ಸರ್. ಕುಯ್ತಾ ಇದಾರೆ ಸರ್. ಇದು ಆಳುಗಳು ಸೇರಿಸಿ ಕುಯ್ತಾ ಇದ್ದೀರಿ? ಹೌದು ಸರ್. ಭತ್ತ ಮತ್ತೆ ರಾಗಿ ಎರಡನ್ನೂ ಕುಯ್ತಾ ಇದಾರೆ ಸರ್. ಎರಡು ಒಟ್ಟಿಗೆನೆ ಕುಯ್ಲಿಗೆ ಬಂದಿದ್ಯಾ? ಎರಡು ಒಟ್ಟಿಗೆ ಬಂದ್ಬಿಟ್ಟಿದ್ದೀನಿ ಸರ್. ಹೇಗೆ ಅದನ್ನ ನಿರ್ವಹಣೆ ಮಾಡ್ತೀರಿ? ಕಷ್ಟ ಆಗೋದಿಲ್ವಾ ಸರ್? ಕಷ್ಟ ಇರಲಿಲ್ಲ, ಜನ ಇದಾರೆ. ಜನ ಇದ್ರೆ ಕಷ್ಟ ಇರಲಿಲ್ಲ ಸರ್. ಇವತ್ತಿನ ಹಳ್ಳಿಗಳಲ್ಲಿ ಮಾಡ್ಕೋತಾರೆ ಸರ್. ಹೇಗೆ, ಕೂಲಿ ಆಳುಗಳು ಕರೆಸಿರ ಅಥವಾ ನೀವು ಬೇರೆ ಕಡೆ ಹೋಗಿ ಅಥವಾ ಅವ್ರು ಈ ಕಡೆ ಬರುವಂತ ಪದ್ಧತಿ? ನಮ್ಮ ನಾವು ಅವ್ರ ಮನೆಗೆ ಹೋದ್ರೆ ಅವರು ನಮ್ಮ ಮನೆಗೆ ಬರ್ತಾರೆ ಸರ್. ಈಗಲೂ ಕೂಡ ಪದ್ಧತಿ ಇದೆ? ಹಾ, ಇದು ಕೂಡ ಇದೆ ಸರ್ ಹಳ್ಳಿಗಳಲ್ಲಿ. ಮತ್ತೆ ಶುಂಠಿ ಎಷ್ಟು ಎಕರೆ ಹಾಕಿದಿರಿ? ಶುಂಠಿ ಒಂದ್ ಎಕರೆ ಹಾಕಿದ್ವಿ ಸರ್. ಹೇಗಿದೆ ಶುಂಠಿಗೆ ಈ ವರ್ಷ ಬೆಲೆ ಎಲ್ಲ? ಈ ವರ್ಷದ ಬೆಲೆ ಪರವಾಗಿಲ್ಲ ಸರ್. ಅಂತ ರೇಟ್ ಏನಿಲ್ಲ ಸರ್. ಅಂದ್ರೆ ಈ ವರ್ಷ ಮಳೆ ಕೂಡ ಹೆಚ್ಚಾಗಿತ್ತು, ಹಾಗಾಗಿ ಹೆಚ್ಚು ಅದನ್ನ ಗಮನ ಹರಿಸಬೇಕಾಗಿತ್ತ? ಹೇಗೆ? ಹೌದೌದು ಸರ್. ಮಳೆ ಇತ್ತಲ್ಲ ಸರ್. ಹೌದು. ನೀವು ಭತ್ತವನ್ನ ಎಷ್ಟು ವರ್ಷದಲ್ಲಿ ಬೆಳಿತೀರಿ? ಎರಡು ಫಸಲು ತೆಗಿತೀರಾ ಅಥವಾ ಒಂದೇನಾ ಸರ್? ವರ್ಷದಲ್ಲಿ ಒಂದ್ ತೆಗಿದೀವಿ ಸರ್. ಒಂದು ಮಾತ್ರ. ಈ ವರ್ಷ ಯಾವ್ದು ಹಾಕೊಂಡಿದ್ದೀರಿ? ಯಾವ್ದು ಸರ್? ಯಾವ ತಳಿಯನ್ನ ಹಾಕೊಂಡಿದ್ದೀರಿ ಈ ವರ್ಷ ಸರ್? ಈ ವರ್ಷ ಅಲ್ಲಿ ಅಣ್ಣ ಯಾವ ತಳಿ ಹಾಕಿದ್ದಾರೆ ಸರ್? ತನು. ಇವೆಲ್ಲ ನಿಮ್ಮ ಆಕಾಶವಾಣಿ ಕಾರ್ಯಕ್ರಮಗಳೆಲ್ಲ ಕೇಳ್ತಾ ಇರ್ತೀವಿ ಸರ್. ಸಂತೋಷ. ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ಬರ್ತಾ ಇದೆ. ಚಿತ್ರಕಲೆಗೂ ಟ್ರೈ ಮಾಡೋದು ಸಿಗ್ಲಿಲ್ಲ. ಅಲ್ಲಿ ಬಹಳಷ್ಟು ಜನ ಕೂಡ ಟ್ರೈ ಮಾಡ್ತಿರ್ತಾರೆ. ಹೌದು ಸರ್, ತುಂಬಾ ಜನ ಟ್ರೈ ಮಾಡ್ತಾರೆ. ಹೊಸಬ್ರಿಗೆ ಅವಕಾಶ ಸಿಗ್ಬೇಕು ಸರ್. ಹೌದು. ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಭತ್ತದ ಕಟಾವು ಕರೆಯಲ್ಲಿ ವ್ಯತ್ಯಾಸ ಆಗಿದೆ. ರೈತ ಬಂದವರೇ, ನೀವು ಕೂಡ ಕರೆ ಮಾಡಬೇಕು ಅಂತಾದರೆ ದೂರವಾಣಿ ಸಂಖ್ಯೆ 0877222858. ಹಿಂದೆ ಕಾಳುಮೆಣಸಿನ ಬಳ್ಳಿಯನ್ನ ಮಾಡುವಂತ ವಿಚಾರ ಬಗ್ಗೆ ಹೇಳ್ತಾ ಇದೆ. ಮತ್ತೊಂದು ಕರೆ ಇದೆ, ನೋಡೋಣ. ನಮಸ್ತೆ. ಹೇಳಿ, ಯಾರು ಮಾತಾಡ್ತಿರೋದು? ಹೇಳಿ, ಯಾರು ಮಾತಾಡ್ತಿರೋದು? ಹಲೋ. ಹೇಳಿ, ಕೇಳ್ತಾ? ನೀವು ಸ್ವಲ್ಪ ರೇಡಿಯಿಂದ ದೂರ ಬಂದ್ರೆ ಒಳ್ಳೇದು. ನಮಸ್ತೆ. ನೀವು ಸ್ವಲ್ಪ ರೇಡಿಯಿಂದ ದೂರ ಬನ್ನಿ. ಶುಭಾಶಯಗಳು ಎಲ್ಲರಿಗೆ. ನಿಮಗೂ ಕೂಡ. ಭಾಗಮಂಡಲದಿಂದ ವೆಂಕಟರಮಣ ಅಂತ. ಬಾರಿಕೆ ವೆಂಕಟರಮಣ. ವೆಂಕಟರಮಣ, ನಮಸ್ತೆ. ನೀವು ರೇಡಿಯಿಂದ ಸ್ವಲ್ಪ ದೂರ ಬಂದ್ರೆ ನಮಗೂ ಒಳ್ಳೇದು. ದೂರ ಆದ್ರೂ ಹೊಡಿತಾರೆ. ಹೇಗಿದ್ದೀರಿ? ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇರ್ತೀನಿ. ಸಂತೋಷ. ಸರ್, ಇವತ್ತು ಕೃಷಿ ಅಂತ ಹೇಳಿದ್ರೆ ತುಂಬಾ ಜನ ಹಿಂದೆ ಸಾಕ್ತಾ ಇದಾರೆ. ಹೌದು. ಯಾಕೆ ಗೊತ್ತಿಲ್ಲ. ಒಂದು ನಾನು ಕೃಷಿ ಮಾಡ್ತಾ ಇದ್ದೀನಿ. ಬಹುಶಃ ಇವತ್ತು ನನಗೆ ಕೃಷಿ ಮಾಡೋದು ಕಷ್ಟ ಆಗಿದೆ. ಅದು ಚಿಂತೆ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮೂರಿನಲ್ಲಿ ಸಾಕಷ್ಟು ಗದ್ದೆಗಳಿವೆ, ಎಲ್ಲ ಹಾಳು ಬಿದ್ದಿದ್ದಾರೆ. ಯಾಕೆಂತ ಹೇಳಿದ್ರೆ ಅದು ನಷ್ಟ ನಷ್ಟ ಅಂತಾರೆ. ನಾವು ಎಲ್ಲರೂ ಕಷ್ಟ ಪಡೆದು ಊಟ ಮಾಡ್ಲಿಕ್ಕೆ. ಹೌದು. ಊಟ ಮಾಡುವ ಅನ್ನವನ್ನೇ ಯಾರು ಮಾಡ್ತಾ ಇಲ್ಲ. ಕಾರಣ ಹೇಳಿದ್ರೆ ನಾನು ಅವ್ರಿಗೆ ಸಬ್ಮಿಟ್ ಮಾಡ್ತೀನಿ, ದಯವಿಟ್ಟು ಅನ್ನಕ್ಕೆ ತೊಂದರೆ ಮಾಡಬೇಡಿ, ಅನ್ನವೇ ನನ್ನ ತಾಯಿ, ಅನ್ನ ಕೊಡೋನೇ ದೇವರು, ಇವತ್ತು ದೇವರ ಮುಂದೆ ಅನ್ನ ಕೊಡೋನಿಗಿಂತ ಅವ್ನು ಸಮಾನ. ಎಲ್ಲರೂ ಕಷ್ಟ ಪಡೆದು ನಮ್ಮ ಈ ಹೊಟ್ಟೆಗೆ ಆಗಿ ಏನು ಬಟ್ಟೆಗೆ ಆಗಿ ಅಲ್ವಾ? ಹೌದು ಸರ್. ಅದಕ್ಕೆ ಯಾಕೆ ಇಷ್ಟೊಂದು ಹಿಂದೇಟ್ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಕಾರಣ ಅಷ್ಟೇನೆ, ಇವತ್ತು ಯಾರು ಅಂತ ಹೇಳಿದ್ರೆ ಎಲ್ಲ ಮನೆಗಳಲ್ಲಿ ವಯಸ್ಸಾದವರು ಇದ್ದಾರೆ, ಯಾರು ಯುವಕರು ಯಾರು ಇಲ್ಲ, ಎಲ್ಲ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಂತ ಎಲ್ಲ. ಈಗ ನಾನು ಭಾಗಮಂಡಲದವನು ಅಂತ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರು ಹುಡುಗರು ಯಾರು ಇಲ್ಲ ಇವತ್ತು. ಹೌದು ಅಲ್ಲ, ನೀವು ಹೇಳಿದ್ದು ಕೂಡ ಸರಿ. ಹಾಗೆ ಕೃಷಿಯಲ್ಲಿ ಕೂಡ ಇವತ್ತು ಬಹಳಷ್ಟು ಸವಾಲುಗಳು ಕೂಡ ಇದೆ. ಕೃಷಿಯಲ್ಲಿ ಬಹಳಷ್ಟು ಸವಾಲುಗಳು ಕೂಡ ಇದೆ. ಕೃಷಿ ಅಂದ್ರೆ ನನಗೆ ಪ್ರಾಣ. ಮೊದಲಿಂದನೇ ನಾನು ಜಾಬ್ ಮಾಡಿದವನು, ಜಾಬ್ ಮಾಡಿದ್ರೆ ನಾನು ಕೃಷಿಯಲ್ಲಿ ತುಂಬಾ ಆಸಕ್ತಿ. ನನಗೆ ಭತ್ತ ಬೆಳೆಯೋದಾಗ್ಲಿ ಸ್ವಲ್ಪ ಜಮೀನು ಇದ್ರು ನಾವು ಮಾಡ್ತಾ ಇದ್ವಿ. ಹೌದು, ಈ ಹಿಂದೆ ಒಂದ್ಸಲಿ ನಿಮ್ಮ ಕಡೆಗೆ ಭೇಟಿ ಕೊಟ್ಟು ಸಂದರ್ಶನ ಕೂಡ ಮಾಡಿದ್ವಿ. ಜೊತೆಯಲ್ಲಿ ಏಲಕ್ಕಿ ಬೆಳೆಯನ್ನ ಮಾಡ್ತಿದ್ವು. ಆಗ ಬಹಳ ಹಿಂದೆಲ್ಲ ತುಂಬಾ ಹೊಸ ಇಲ್ಲಿ ಭಾಗಮಂಡಲ ನಾಡಿನಲ್ಲಿ 57-58 ಸಾಲಿನಲ್ಲಿ ಏಲಕ್ಕಿ ಕೃಷಿ ಪ್ರಾರಂಭ ಮಾಡಿದ್ರು. ಬಹಳ ಚೆನ್ನಾಗಿ ಆಗ್ತಿತ್ತು. ಒಂದು ಎಕರೆಗೆ ಸುಮಾರು ಕನಿಷ್ಠ ಅಂದ್ರೆ 200-300 ಕೆಜಿ ಸಿಗ್ತಾ ಇದ್ರು. ಈಗ ನಾನೇ ತಗೊಂಡಾಗ ನಾವೇ ಒಂದು ತೋಟ ಇತ್ತು, ಅದ್ರಲ್ಲಿ 2 ಎಕರೆಯಲ್ಲಿ ಸುಮಾರು 700-800 ಕೆಜಿ ಏಲಕ್ಕಿ ಸಿಗ್ತಾ ಇದ್ರು. ಈಗಲೂ ಇದೆಯಾ ಏಲಕ್ಕಿ ಗಿಡಗಳು? ಇವತ್ತು ಏನಾಗಿದೆ ಅಂದ್ರೆ ನಮಗ್ ಗೊತ್ತಿದೆ, ವೈರಸ್ ರೋಗ ಬಂದು ಭಾಗಮಂಡಲ ನಾಡಿನಲ್ಲಿ ನಮ್ಮ ಊರು ಕಾವೂರು ಅಂತ, ಇಲ್ಲಿ ಒಂದು 10% ಜನರು ಏಲಕ್ಕಿ ಕೃಷಿ ಮಾಡ್ತಾ ಇಲ್ಲ. ನಿಮ್ಮಲ್ಲಿ ಇದೆಯಾ? ನಮ್ಮಲ್ಲಿ ಈಗ ಸ್ಯಾಂಪಲ್ ಇಟ್ಕೊಂಡಿದೀನಿ. ನಮ್ ತೋಟ ದೂರ ಬೆಟ್ಟದ ತಗೋಬೇಕು, ಬಹಳ ಚಿಂತೆ ಮಾಡ್ತಾ ಇದ್ದೀನಿ. ಒಳ್ಳೆ ಜಾಗ ಇದೆ ಏಲಕ್ಕಿಗೆ, ಅದು ಮಂಗೆಗಳ ಹಾವಳಿ ಇದೆ ಅಲ್ಲಿ, ತುಂಬಾ ಮಂಗೆಗಳ ಹಾವಳಿ, ಅದರಿಂದ ಅದು ತುಂಬಾ ಕಷ್ಟ. ವೆಂಕಟರಮಣ್ಣ ವಯಸ್ಸು ಎಷ್ಟು ಸರ್? ನಿಮ್ಮ ವಯಸ್ಸು ಹೇಳಿ ಸರ್. ನಿಮ್ಮ ವಯಸ್ಸು ಎಷ್ಟು ಅಂತ? ನನಗೀಗ 81 ನಡೀತಾ ಇದೆ ಸರ್. 81, ಆದ್ರೂ ಕೂಡ ಕೃಷಿಯಲ್ಲಿ ಉತ್ಸಾಹದಿಂದ ತೊಡಗಿಸ್ತಾ ಇದ್ದೀರಿ. ಅಲ್ಲ, ನನಗೆ ಬೇರೆ ಹೇಳ್ತೀನಿ, ನಾನು ಕೃಷಿಯೇ ನಮ್ಮ ಜೀವನ, ಕೃಷಿ ಭೂಮಿ ತಾಯಿ ನಮ್ಮ ತಾಯಿ, ತಾಯಿ ಬಿಟ್ಟರೆ ಭೂಮಿ ತಾಯಿ ನಮ್ಮ ತಾಯಿ, ಅನ್ನ ಕೊಡೋದು ಜೊತೆಯಲ್ಲಿ ನಮ್ಮ ಪಶುಗಳು. ಸರ್, ನಮ್ಮ ಊರಿನಲ್ಲಿ ಮೊದಲು ನಮ್ಮ ಮನೆಯಲ್ಲಿ ಸುಮಾರು 10-20 ಜನ ಇದ್ದವು. ನಮ್ಮ ಊರು ತಗೊಂಡ್ರೆ 1000 ಜನಗಳಿದ್ದವು. ಇವತ್ತು ಯಾರ ಮನೆಯಲ್ಲಿ ನೋಡಿದ್ರು ಎಲ್ಲ ಅಪರೂಪಕ್ಕೆ ನಮ್ಮ ತಾವೂರಿನ ಹುಡುಕಿದ ಒಂದು 10 ಜನ ಇಲ್ಲ. ಆಯ್ತಾ, ಆ ಒಂದು ಪರಿಸ್ಥಿತಿ ಬಂದಿದೆ. ತಾವೆಲ್ಲ ಹೇಳ್ತೀರಿ ಕೃಷಿಕರು ವಿಜ್ಞಾನಿಗಳು ಹಟ್ಟಿ ಗೊಬ್ಬರ ಹಾಕಿ ಹಟ್ಟಿ ಗೊಬ್ಬರ ಹಾಕಿ ಅಂತ. ಹಟ್ಟಿ ಗೊಬ್ಬರ ಎಲ್ಲಿಂದ ತರೋಣ ನಾವೀಗ? ಅಲ್ಲ, ಈಗ ಮತ್ತೆ ಕಾಲ ಬದಲಾಗ್ತಿದೆ. ಈಗ ಒಂದೊಂದೇ ಹಸು ಬೇಕು ಅಂತ ಹೇಳ್ಕೊಂಡು ಮತ್ತೆ ರೈತರು ಹಸು ಸಾಕುವಂತ ಆಸಕ್ತಿ ತೋರಿಸ್ತಿದ್ದಾರೆ. ಸರ್, ಕಾಲ ಬದಲಾಗಿದೆ, ಅಲ್ಲ ಮನುಷ್ಯ ಬದಲಾಗಿದೆ ಸರ್. ಎರಡಕ್ಕೂ ಒಂದಕ್ಕೊಂದು ಹೊಂದಿಕೊಂಡಂತೆ ಬದಲಾವಣೆ ಆಗ್ತಾ ಇರುತ್ತೆ. ಹಣದ ದುರಾಸೆಯಿಂದ ಮನುಷ್ಯ ಸರ್ವನಾಶ ಆಗ್ತಾ ಇದ್ದಾನೆ. ಯಾಕೆಂದ್ರೆ ಎಲ್ಲ ದುರಾಸೆ. ಈ ಕಾಫಿ ತೋಟ ಮಾಡಿದ್ವಿ ನಾವು, ತಪ್ಪಾಗಿ ಭಾವಿಸ್ಬಿಡಿ ಯಾರು ಕೇಳಿದ್ರು ಸಮೇತ. ಈ ಕಾಫಿ ತೋಟ ಮಾಡಿದ ಮೇಲೆ ನಮ್ಮಲ್ಲಿ ಒಂದು ಸರಿಯಾದ ಮರಗಳಿಲ್ಲ. ಸ್ವಲ್ಪ ದಿನ ಸಿಲ್ವರ್ ಹಾಕೊಂಡ್ರು, ಈಗ ಸಿಲ್ವರಿನಲ್ಲಿ ಸ್ವಲ್ಪ ಒಳ್ಳೆ ಮೆಣಸು ಕಟ್ಟಿದ್ರು. ಆ ಸಿಲ್ವರ್ ಅಡಿಯಲ್ಲಿ ಇವತ್ತು ಕಾಫಿ ತೋಟನೂ ಆಗೋದಿಲ್ಲ, ಕಾಫಿ ತೋಟ ಬರೋದಿಲ್ಲ. ಹೌದು, ಅದಕ್ಕೆ ನೋಡಿ ಮತ್ತೆ ಕೆಲವು ಏನ್ ಮಾಡ್ತಾರೆ, ಹೊಸ ತೋಟ ಮಾಡೋರು ಸಿಲ್ವರ್ ಅನ್ನ ಈಗ ಅವಾಯ್ಡ್ ಮಾಡ್ತಾ ಇದ್ದಾರೆ. ಹೌದು, ಅಂದ್ರೆ ಒಂದು ಹಂತಕ್ಕೆ ಹೋದಾಗ ಮತ್ತೆ ಹಳೆಯದಕ್ಕೆ ಬರುವಂತ ಪ್ರಯತ್ನ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಹಿಂದೆ ತಿರುಗಿ ನೋಡೋದು ಯಾರು ಎಲ್ಲ ಮುಂದೆ ಹೋಗೋದು. ಅದೇ, ಅದಕ್ಕೊಂದು ಅವಕಾಶ ಇರುತ್ತೆ. ನಿಮಗೊಂದು ಪ್ರಶ್ನೆ, ಕರಿಮೆಣಸಿನಲ್ಲಿ ಸಸಿಗಳನ್ನ ತಯಾರಿಸುವಾಗ ಅದರ ಕವಲುಗಳನ್ನ ನಾವು ಬಳಸ್ಕೋತೀವಿ, ಅದು ಯಾವ ಕವಲು? ಕವಲು ಅಂದ್ರೆ ಸಾಧಾರಣ ಅದ್ರಲ್ಲಿ ಈಗ ಹಬ್ಬಿತ್ತು, ಗಿಡ ಹಬ್ಬಿರ್ತದಲ್ವಾ, ಅದಕ್ಕೊಂದು ಹೆಸರು ಇದೆ ಏನು ಅಂತ? ಪ್ರಕಾರ ಅದು ಕೆಳಗೆ ಬಾಗಿರುತ್ತೆ. ಅದು ಹೌದು, ಆ ಬಾಗಿದ್ದೆಲ್ಲ ನಡಬಾರ್ದು ಅಂತ ಹೇಳ್ತಾರೆ. ಮತ್ ನಾವೇನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ, ನಾನು ಒಳ್ಳೆ ಮೆಣಸು ಒಂದು 500 ಕೆಜಿ ವರೆಗೆ ನಾವು ಬೆಳೆದಿದ್ದೀವಿ ಒಳ್ಳೆ ಮೆಣಸು. ಈಗ ಕಳೆದ ವರ್ಷ ಒಂದು 200 ಕೆಜಿ ಆಗಿ, ಈ ವರ್ಷ ಏನೂ ಇಲ್ಲ. ಅದೇ ಯಾವ ತರ ನಾವು ಆಯ್ಕೆ ಮಾಡ್ತಿದ್ದೆ ಅಂತ ಹೇಳಿದ್ರೆ, ಈ ಬಳ್ಳಿ ಹರಿದೋಗ್ತಾ ಇತ್ತು ನೆಲದ ಮೇಲೆ, ಅದನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದು. ಅದನ್ನ ಕಟ್ ಮಾಡಿ ಅಲ್ಲಲ್ಲಿ ಮಣ್ಣು ಹಾಕಿಡೋದು, ಅದನ್ನ ಪ್ಲಾಸ್ಟಿಕ್ ಚೀಲಗಳಿಗೆ ವರ್ಗಾಯಿಸ್ತಿದ್ದೆ. ಅದೇ ರನ್ನರ್ಸ್ ಗಳನ್ನ ಆಯ್ಕೆ ಮಾಡ್ಕೋಬೇಕು. ಗುಂಡಿ ಮಾಡಿ ಅದನ್ನೇ ನೋಡ್ತಾ ಇದ್ದು. ಆದ್ರೆ ಈಗ ಕೆಲವರು ಏನ್ ಮಾಡಿದಾರೆ ಅಂದ್ರೆ, ನೀವು ಹೇಳಿದಾಗ ಮೇಲಿಂದ ಬೀಳುವಂತ ಬಳ್ಳಿಗಳು ಟಾಪ್ ಶೂಟ್ಸ್ ಏನಿದೆ ಆ ಟಾಪ್ ಶೂಟ್ ಗಳನ್ನ ಆಯ್ಕೆ ಮಾಡಿ ಅದರಿಂದ ಇಳುವರಿಯನ್ನ ಪಡೆಯುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕಾಫಿ ನಮ್ಮಲ್ಲಿ ಈಗ ಟಿಶ್ಯೂ ಕಲ್ಚರ್ ಅಂತ ಮಾಡ್ತಾ ಇದ್ದಾರೆ. ಈಗ ತಾನೆ ಮೊನ್ನೆ ಎಲ್ಲ ರೇಡಿಯೋದಲ್ಲಿ ಬರ್ತಾ ಇತ್ತು. ಟಿಶ್ಯೂ ಕಲ್ಚರ್ ಅಂದ್ರೆ ಕೊಂಬೆಯನ್ನ ಒಳ್ಳೆ ಫಸಲು ಬರದ ರೋಬಸ್ಟ್ ಗಿಡಗಳಲ್ಲಿ ಅದು ಕ್ರಾಸ್ ಪಾಲಿನೇಷನ್ ಆಗುದು. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಮಲ್ಲಿ ಮಾಡಿದ್ದಾರೆ ಒಬ್ಬರು ಕಾಫಿ ಬೋರ್ಡ್ ನವರು, ನಮ್ಮ ಮನೆಯವರೇ ಇದ್ದಾರೆ ದಿನೇಶ್ ಅಂತ, ಅವರು ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಸರಿಯಾದ ಕ್ರಮ ನಮಗೆ ಹೇಳ್ಕೊಡಲ್ಲ, ನಮ್ಗೆ ಕೇಟ ಆಗೋದಿಲ್ಲ ಅಂತ ಇಟ್ಕೊಳ್ಳೋಣ. ನಿಜವಾದದ್ದು ಒಳ್ಳೆ ಕ್ರಮ. ನಾನು ನೋಡಿದ ಈಗ ತಂದು ಒಳ್ಳೆ ಸೂಟ್ ಅನ್ನು ತಂದು ಕಸಿ ಕಟ್ಟಿ ಮಾಡಿದ್ರು ಒಳ್ಳೆ ಒಂದು ಮೆಥಡ್ ಅಂತ ನನ್ನ ಭಾವನೆ. ಹೌದು ಸರಿ, ವೆಂಕಟರಮಣ ಅವರೇ ಕರೆ ಮಾಡಿ ಮಾತಾಡೋದಕ್ಕೆ ಧನ್ಯವಾದಗಳು. ನಿಮ್ಮ ಆಸಕ್ತಿ ಕೃಷಿಯಲ್ಲಿ ಹೀಗೆ ಇರಲಿ, ಮತ್ತೆ ಕಿರಿಯರಿಗೆ ಮಾರ್ಗದರ್ಶನ ನೀಡುತ್ತಾ ಇರಿ. ಧನ್ಯವಾದಗಳು. ಮಾರ್ಗದರ್ಶನ ನೀಡಬೇಕು. ಇನ್ನು ಏನ್ ಮಾಡಲಿಕ್ಕೆ ಆಗಲ್ಲ. ನಾನು ಒಂದು ಜೇನು ಕೃಷಿಗೆ ಒಂದು ಸಲಹೆ, ಈಗ ಪಾಲಿನೇಷನ್ ಅಂತ ಹೇಳ್ತೇವೆ, ಮೊನ್ನೆ ಅವ್ರು ಬಂದ ಸಬ್ಜೆಕ್ಟ್ ಗೆ, ಪಾಲಿನೇಷನ್ ಕ್ರಾಸ್ ಪಾಲಿನೇಷನ್ ಅಲ್ಲಿ ಜೇನು ದುಂಬಿಗಳ ಪಾತ್ರ ಬಹಳ ಮುಖ್ಯ. ಹೌದು, ಜೇನು ದುಂಬಿಗಳೇ ಇವತ್ತು ನೀವು ತಾವು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಎಷ್ಟು ಜೇನು ದುಂಬಿಗಳಂದ್ರೆ, ನಾಲ್ಕಿದ್ದ ಜೇನು, ಹೆಜ್ಜೇನು, ಕೋಲು ಜೇನು, ಮುಜೆಂಟಿ ಜೇನು, ನಮ್ಮ ತೋರುವ ಜೇನು. ಈಗ ಜೇನುಗಳ ಸಂಖ್ಯೆ ಬಹುಶಃ ಎಲ್ಲ ಜೇನುಗಳ ನಮ್ಮ ತುರುವೆ ಜೇನು ಸಮೇತ ಶೇಕಡ 90% ನಾಶ ಆಗಿ ಹೋಗಿದೆ. ಹೌದು, ಹೆಜ್ಜೇನು ಕಾಣ್ಲಿಕ್ಕೆ ಇಲ್ಲ, ಕೋಲು ಜೇನಂತೂ ಕಾಣ್ಲಿಕ್ಕಿಲ್ಲ, ಮುಜೆಂಟಿ ಜೇನಕ್ಕೆ ಅದಷ್ಟು ಒಂದು 5% ಇರ್ಬಹುದು. ಹಾಗೆ ಕ್ರಾಸ್ ಪಾಲಿನೇಷನ್ ನಾನು ಅವ್ರಿಗೆ ನಾಳೆ ಒಂದು ಪ್ರಶ್ನೆ ಮಾಡೋಣ ಅನ್ಸಿತ್ತು, ಯಾರು ಮಾಡುದು ಕ್ರಾಸ್ ಪಾಲಿನೇಷನ್ ಅಂತ. ಹೌದು, ನೀವು ಹೇಳಿದಾಗೆ ಒಂದು ಕೃಷಿಯಲ್ಲಿ ಜೇನುನೊಣಗಳ ಪಾತ್ರ ಕೂಡ ಅಷ್ಟೇ ಮುಖ್ಯವಾಗಿದೆ. ಒಂದು ಮಾತಿದೆ, ಏನಾದ್ರು ಜೇನುನೊಣ ಭೂಮಿಯಿಂದ ಅಳಿತು ಹೋಯಿತು ಅಂತ ಹೇಳಿದ್ರೆ ಮಾನವ ಕುಲವು ಕೂಡ ಅಳಿದು ಹೋಗುತ್ತೆ ಅಂತ, ಅಷ್ಟೊಂದು ಪ್ರಾಮುಖ್ಯತೆಯನ್ನ ಜೇನುನೊಣ ಹೊಂದಿದೆ. ಸರಿ ವೆಂಕಟರಮಣರೇ, ನಿಮ್ಮ ಆಸಕ್ತಿಗೆ ಧನ್ಯವಾದಗಳು. ಆಡುತ್ತಿದ್ದವು ಜಿಂಕೆ ನೋಡಬೇಕಂದ್ರೆ ಜೂಗೆ ಹೋಗಿ ಕಾಸ್ ಕಾಸು ಕೊಡಬೇಕಲ್ಲ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಆ ಗಿಡ ಮರ ಬಳ್ಳಿ ಪ್ರಾಣಿ ಪಕ್ಷಿ ಓತಿ ಕ್ಯಾತ. ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ ಎಲ್ಲಿ ಹೋದವೋ ಕಣ್ಣಿಗೆ ಕಾಣದಾದವೋ. ಅಲರಾಮ್ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ. ಅಲರಾಮ್ ಗಡಿಯಾರ ಎಲ್ಲರ ಮನೆಯಲ್ಲಿರಲಿಲ್ಲ. ಹೊತ್ತರೆದ್ದು ಹೊಲಕ್ಕೋಗಲು ಏಳಿಸೋರು ಯಾರಿರಲಿಲ್ಲ. ಹೊತ್ತರೆದ್ದು ಹೊಲಕ್ಕೋಗಲು ಏಳಿಸೋರು ಯಾರಿರಲಿಲ್ಲ. ಗುಬ್ಬಚ್ಚಿಗಳ ಚಿಲಿಪಿಲಿಗೆ ಎಚ್ಚೆತ್ತು ನಾ ಎದ್ದು ಹೋದೆ. ಕೇಳಿದ್ರೆ ಕಾಳುಮೆಣಸಿನ ಬಳ್ಳಿಗಳನ್ನು ತಯಾರಿಸುವ ಬಗ್ಗೆ ಹೇಳ್ತಾ ಇದ್ವಿ. ಹಾಗೆ ಈಗ ಕರೆ ಮಾಡಿದಂಥ ವೆಂಕಟರಮ ಅವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಅವ್ರು ಹೇಳಿದಾಗೆ ಮರದ ಮೇಲಿರುವಂತಹ 10-20 ಅಡಿ ಎತ್ತರದಿಂದ ಇಳಿಬಿದ್ದಂಥ ಕಾಲು ಬಳ್ಳಿಗಳು ಅಥವಾ ರನ್ನರ್ಸ್ಗಳನ್ನು ನೆಲದ ಮೇಲೆ ಹರಡಿಕೊಂಡಿರುವಂತಹ ಕಾಲು ಬಳ್ಳಿಗಳನ್ನು ಸಾಧಾರಣವಾಗಿ ಬೇರು ಬಿಟ್ಟಿರುತ್ತೆ. ಈ ಬಳ್ಳಿಗಳನ್ನು ಸಂಗ್ರಹಿಸುವಾಗ ಹಾನಿಯಾಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೆಲದ ಮೇಲೆ ಹರಡಿಕೊಂಡಿರುವಂತಹ ಬಳ್ಳಿಗಳಲ್ಲಿ ನೆಲದಿಂದ ಆವರಿಸಿಕೊಳ್ಳುವ ಹಲವು ಕಾಯಿಲೆಗಳಿಗೂ ಕೂಡ ಈ ಬಳ್ಳಿಗಳು ಈಡಾಗುವ ಸಂಭವ ಇರುತ್ತೆ. ಹಿಂದಿನ ಕಾಲದಲ್ಲಿ ಹೇಳಿದಾಗೆ ರನ್ನರ್ಸ್ಗಳನ್ನ ಅಂದ್ರೆ ಬೇರಿರುತ್ತೆ, ನೇರವಾಗಿ ಇದನ್ನ ಹಾಕಬಹುದು, ಬೇಗ ಬರುತ್ತೆ ಅನ್ನುವಂತ ಒಂದು ಮಾತಿತ್ತು. ಆದರೆ ಈ ರೀತಿಯ ಕಾರಣಗಳಿಂದ ಮೇಲಿಂದ ಇಳಿಬಿದ್ದುವಂಥದ್ದು ಅಂದ್ರೆ ಟಾಪ್ ಶೂಟ್ಗಳನ್ನ ಬಳಸಿದ್ರೆ ಒಳ್ಳೇದು ಅಂತ ಹೇಳ್ತಾರೆ. ಮೂಲ ಗಿಡದಿಂದ ಬೇರ್ಪಡಿಸಿದ 4-5 ಗಂಟೆಗಳ ಒಳಗಾಗಿ ಪಾಲಿಥೀನ್ ಕವರ್ಗಳಿಗೆ ನಾಟಿಯನ್ನು ಮಾಡಬೇಕು. ಒಂದು ವೇಳೆ ಕವರ್ಗೆ ನಾಟಿ ಮಾಡುವುದು ತಡವಾಗುವುದು ಅಂತ ನಿರೀಕ್ಷೆ ಇದ್ದಲ್ಲಿ ದೊಡ್ಡ ಪಾಲಿಥೀನ್ ಚೀಲದಲ್ಲಿ ಕಾಲು ಬಳ್ಳಿಗಳನ್ನ ಸುರುಳಿಯಾಗಿ ತುಂಬಿಸಿ ಬಾಯಿ ಕಟ್ಟಿ ಇಡಬೇಕು. ಹೀಗಿಟ್ಟಾಗ ಅದು ತಾಜಾತನ ಹಾಗೆ ಉಳಿದಿರುತ್ತೆ. ಈ ರೀತಿಯಾಗಿ ನಿಮ್ಮ ತೋಟದಲ್ಲಿಯೇ ನೀವು ಮೆಣಸಿನ ಬಳ್ಳಿಗಳನ್ನ ಅಭಿವೃದ್ಧಿಪಡಿಸಿಕೊಳ್ಳಬಹುದು. ಇದೀಗ ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿನ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 27,750 ರೂಪಾಯಿಯಿಂದ 22,600 ರೂಪಾಯಿ, ಅರೇಬಿಕಾ ಚೆರಿ 11,800 ರೂಪಾಯಿಯಿಂದ 12,500 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,500 ರೂಪಾಯಿಯಿಂದ 19,250 ರೂಪಾಯಿಗಳು, ರೋಬಸ್ಟಾ ಚೆರಿ 10,900 ರೂಪಾಯಿಯಿಂದ 11,150 ರೂಪಾಯಿಗಳು. ಕೇಳಿದರೆ ಇಲ್ಲಿಗೆ ಈ ದಿನದ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಗಿಸುವ ಸಮಯವಾಗ್ತಾ ಇದೆ. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕಾಫಿ ತೋಟದಲ್ಲಿರುವಂತಹ ಆಮ್ಲೀಯತೆ ಮತ್ತು ಅದಕ್ಕೆ ಪರಿಹಾರಗಳು ಈ ಕುರಿತಾಗಿ ಕಾಫಿ ಮಂಡಳಿಯ ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಳೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಮಡಿಕೇರಿ. ಕೆಳಗಡೆ ಸಮಯ ಇನ್ನೇನು 7:20 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜಂಪೆ ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಡಿಕೇರಿಯಲ್ಲಿ ಮೂರು ದಿನಗಳ ಮುಟ್ಟ ನಡೆಯಕ್ಕಿರುವ ಕೊಡಗು ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟಕ್ಕೆ ಪ್ರಭಾರ ಜಿಲ್ಲಾಧಿಕಾರಿ ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾನವು ಚಾಲನೆ ಕೊಟ್ಟು ಈ ಸಂದರ್ಭ ಮಾತಾಡಿದ ಅವು, ದೈಹಿಕ ಮಾನಸಿಕ ಮತ್ತು ನೈತಿಕವಾಗಿ ಸದೃಢವಾಗಿ ಇರೋಕರೆ ಕ್ರೀಡೆ ಅಗತ್ಯ ಅಂತ ಹೇಳ್ದು. ಹಾಗೆ ಉದ್ಘಾಟನಾ ಜಂಬರಲ್ಲಿ ಭಾಗವಹಿಸಿ ಮಾತಾಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ನವು, ಇಲಾಖೆನ ಅಧಿಕಾರಿಗ ಮತ್ತು ಸಿಬ್ಬಂದಿಗಳಿಗೆ ಆಟೋಟಲ್ಲಿ ವಿಶೇಷ ಆಸಕ್ತಿ ಇರುವುದರಿಂದ ಅವಕ್ಕೆ ಪ್ರೋತ್ಸಾಹ ಕೊಡಿಕಾಗಿ ಮೂರು ದಿನಗಳ ಮುಟ್ಟ ಕ್ರೀಡಾಕೂಟ ಆಯೋಜನೆ ಮಾಡೋಳು ಅಂತ ಹೇಳ್ದು. ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರ ಇಲಾಖೆ ಸೇರಿದಂಗೆ ಜಿಲ್ಲಾ ಗ್ರಾಹಕ ಆಯೋಗ ಮತ್ತು ಕುಶಾಲನಗರ ಗ್ರಾಹಕ ಮಾಹಿತಿ ಕೇಂದ್ರ ಇವರ ಕಡೆಯಿಂದ ನಾಳೆ ಕೂಡಿಗೆನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಹಗಲು 11 ಗಂಟೆಗೆ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ನಡೆಯಕ್ಕಿದ್ದು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಗ್ರಾಹಕ ವ್ಯಾಜ್ಯಗಳ ಪರಿಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ರೇಣುಕಾಂಬ ಸೇರಿದಂಗೆ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವಟು. ಚೇರಂಬಾಡಿನ ಯೂತ್ ಕ್ಲಬ್ ಮತ್ತು ಜಿಲ್ಲಾ ಆಸ್ಪತ್ರೆನ ಬ್ಲಡ್ ಬ್ಯಾಂಕ್ ಇವರ ಕೂಡುಕೂಟಲ್ಲಿ ಇದೇ ತಿಂಗಳ 28ನೇ ತಾರೀಕಿಗೆ ಚೇರಂಬಾಡಿನ ವಿಎಸ್ಎಸ್ಎನ್ನ ಸಭಾಭಾಡಿಯಲ್ಲಿ ಹೊತ್ತಾರೆ 10:30 ಗಂಟೆಯಿಂದ ಸುರುಣ ವರ್ಷದ ರಕ್ತದಾನ ಶಿಬಿರ ಏರ್ಪಾಡು ಮಾಡಿದ್ದು, ದಾನಿಗ ಈ ಶಿಬಿರಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವಂಗೆ ಯೂತ್ ಕ್ಲಬ್ ಚೇರಂಬಾಣಿನ ಸಮಿತಿನವು ಕೇಳಿಕೊಂಡಳು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮತ್ತು ಜೆಸಿಐ ಪೊನ್ನಂಪೇಟೆ ನಿಸರ್ಗ ಇವರ ಕೂಡುಕೂಟಲ್ಲಿ ಇದೇ ತಿಂಗಳ 29ನೇ ತಾರೀಕು ಮಾಯಮುಡಿನ ಸರ್ಕಾರಿ ಶಾಲೆನ ಅಂಗಳಲ್ಲಿ ತೋಕ್ ನಮ್ಮೆ ನಡೆಯಕ್ಕಿದ್ದ ಕಾರ್ಯಕ್ರಮನ ವಿರಾಜಪೇಟಿನ ಶಾಸಕ ಎಸ್ ಪೊನ್ನಣ್ಣನವು ಉದ್ಘಾಟನೆ ಮಾಡುವೆ. ಮಡಿಕೇರಿನ ಹಿರಿಯ ಸಾಹಿತಿ ಬಾಲಸುಬ್ರಹ್ಮಣ್ಯ ಕಂಜರ್ಪಣೆ ಇವು ಬರೆದ ನಿಜದ ಸೂಜಿ ಮೊನೆ ಕೃತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವು ಬೆಂಗಳೂರಲ್ಲಿ ಬಿಡುಗಡೆ ಮಾಡಿದು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಇವರ ಕೂಡುಕೂಟಲ್ಲಿ ಜಿಲ್ಲೆನ ಮಹಿಳಾ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ನಾಳೆ ಕುಶಾಲನಗರದ APCMS ಸಭಾಭಾಡಿಯಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಮತ್ತು ಸೈಬರ್ ಭದ್ರತೆ, ಸಹಕಾರ ಕಾನೂನು ಕಾಯಿದೆ, ಲೆಕ್ಕ ಪರಿಶೋಧನೆಯ ಬಗ್ಗೆಯಲ್ಲಿ ವಿಶೇಷ ಶಿಕ್ಷಣ ಕಾರ್ಯ ನಡೆಯಕ್ಕಿದ್ದು ಸುಂಟಿಕೊಪ್ಪದ ಶ್ರೇಷ್ಠ ಮಹಿಳಾ ಸಹಕಾರ ಪ್ರಶಸ್ತಿ ಪಡ್ಕೊಂಡಿರುವ ಸರಸು ಪೊನ್ನಪ್ಪ ಸೇರಿದಂಗೆ ಗಣ್ಯರು ಇದರಲ್ಲಿ ಭಾಗವಹಿಸುವೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮತ್ತು ಕೊಡಗುಗೌಡ ವಿದ್ಯಾಸಂಘ ಇವರ ಕೂಡುಕೂಟಲ್ಲಿ ಇದೇ ತಿಂಗಳ 29ನೇ ತಾರೀಕು ಆಯ್ತಾರ ಹೊತ್ತಾರೆ 10 ಗಂಟೆಯಿಂದ ಮಡಿಕೇರಿನ ಕೊಡಗುಗೌಡ ಸಮಾಜದಲ್ಲಿ ಅರೆಭಾಷೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸ್ಪರ್ಧೆ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ಸನ್ಮಾನ ಸಮಾರಂಭ 2024 ಈ ಕಾರ್ಯಕ್ರಮ ನಡೆಯಕ್ಕಿದ್ದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪೈಪೋಟಿಲಿ ಅರೆಭಾಷೆ ಪ್ರಬಂಧ, ರಸಪ್ರಶ್ನೆ, ಸೋಬಾನೆ, ಅರೆಭಾಷೆ ಗಾದೆ, ಸಂಪ್ರದಾಯದ ಉಡುಗೆ, ಅರೆಭಾಷೆ ಹಾಡು ಮತ್ತು ಅರೆಭಾಷೆ ಕತೆ ಹೇಳುವುದು ಉಟ್ಟು. ಹಾಗೆ ಮಧ್ಯಾಹ್ನ ಮೇಲೆ ಅರೆಭಾಷೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದಿದೆ. ಓವರ್ಲ್ಯಾಂಡ್ ಅಸೋಸಿಯೇಷನ್ನ ಕಡೆಯಿಂದ ಇದೇ ತಿಂಗಳ 29ನೇ ತಾರೀಕು ಹೊತ್ತಾರೆ 9 ಗಂಟೆಯಿಂದ ಸುಂಟಿಕೊಪ್ಪ ಹತ್ತಿರದ ಕಾನ್ಬೈಲ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜನೆ ಮಾಡಿದ್ದು ಎಲ್ಲ ಥರದ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಂಗೆ ತಜ್ಞ ವೈದ್ಯರು ಈ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿ ಚಿಕಿತ್ಸೆ ಕೊಟ್ಟವೆ ಅಂತ ಗೊತ್ತಾವಟು. ಮಡಿಕೇರಿನ ಮೈತ್ರಿ ಪೊಲೀಸ್ ಸಮುದಾಯ ಭವನದಲ್ಲಿ ಬರುವ January 26 ಹೊತ್ತಾರೆ 9 ಗಂಟೆಯಿಂದ ಹಿಂಬತ್ತು 5 ಗಂಟೆ ಮುಟ್ಟ ಕೊಡಗು ಜಿಲ್ಲೆನ ಅಗತ್ಯ ಇರುವ ಫಲಾನುಭವಿಗಳಿಗೆ ಉಚಿತ ಕೃತಕ ಅಂಗಾಂಗಗಳ ವಿತರಣೆ ಮತ್ತು ತಜ್ಞರ ಸಮಾಲೋಚನೆ ಹಮ್ಮಿಕೊಂಡಿದ್ದು ಅಗತ್ಯ ಇರುವ ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಸಾಮಾಜಿಕ ಭದ್ರತಾ ಯೋಜನೆ ನಡೀಲಿ ಬೇರೆ ಬೇರೆ ಪಿಂಚಣಿ ಫಲಾನುಭವಿಗಳ ಕುಂದುಕೊರತೆನ ಬಗೆಯಲ್ಲಿ ಇದೇ ತಿಂಗಳ 30ನೇ ತಾರೀಕು ಹಗಲು 11 ಗಂಟೆಗೆ ಕರಿಕೆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಬಾಡಿಲಿ ಪಿಂಚಣಿ ದಿನ ನಡೆಯಕ್ಕಿದ್ದು ಹೆಚ್ಚಿನ ಮಾಹಿತಿ ಬೇಕಾದವು ತಹಸೀಲ್ದಾರ್ ಕಚೇರಿಯಿಂದ ತಿಳ್ಕೊಳಕ್ಕಂತ ತಹಸೀಲ್ದಾರ್ ಪ್ರವೀಣ್ ಕುಮಾರ್ನವು ತಿಳಿಸಳು. ಉತ್ತಮ ಆಡಳಿತ ದಿನದ ಬಗೆಯಲ್ಲಿ ಮೇಕೇರಿ ಗ್ರಾಮದಲ್ಲಿ ನಾಳ್ದು 27ನೇ ತಾರೀಕು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಕ್ಕಿದ್ದು ಅಂದು ಹೊತ್ತಾರೆ 9 ಗಂಟೆಯಿಂದ 2 ಗಂಟೆ ಮುಟ್ಟ ಮೇಕೇರಿ ಸರಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆಯುವ ಶಿಬಿರದಲ್ಲಿ ಅಂಬೇಡ್ಕರ್ ಸಹಾಯ ಹಸ್ತ ಯೋಜನೆ ನಡೀಲಿ ಅಸಂಘಟಿತ ಕಾರ್ಮಿಕರ ನೋಂದಣಿ ಮತ್ತು ಸ್ಮಾರ್ಟ್ ಕಾರ್ಡ್ ಕೊಟ್ಟವೆ ಅಂತ ಗೊತ್ತಾವಟು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಕೇಳುಗರೇ, ಇನ್ನು ಮುಂದೆ ಕೆಲವು ಜಾಹೀರಾತು. ಡಿಸೆಂಬರ್ 15ಕ್ಕೆ ಮರಣಪಟ್ಟ ಹೆಬ್ಬಾಲೆ ಗ್ರಾಮ ಸಣ್ಣು ಅಂಡ ಪೌತಿ ಗಣೇಶ ಇಂಡ ಮೋವ ಜಯ ಇಂಡ ಮಾದ ಕಾರ್ಯ ನಾಳೆ ಬ್ಯಾಳಾಚೆ ಹೆಬ್ಬಾಲೆಲ್ಲುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡಪ. ಒಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನಂದ ಜ್ಞಾನ ಮಾಡಿದ್ದು ಬರೋನುಂದು ಅಂಡ ಪೊಣ್ಣು ಸಣ್ಣು ಅಂಡ ರಶ್ಮಿ ಬಿಂಜ ಒಕಕಾರ ಕಟ್ಟಂಡಿತು. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವ ದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ ಬೈಪಾಸ್ ರಸ್ತೆ ಗೋಣಿಕೊಪ್ಪ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಕೊಡವ ಹಾಕಿ ಅಕಾಡೆಮಿಯ ಮಹಾಸಭೆ ಇದೇ ಡಿಸೆಂಬರ್ ಇರುವ ತಾರಾಂಗ ಬ್ಯಾಳಾಚೆ ಪೊಲಾಕ 10:30 ವಿರಾಜಪೇಟೆ ಕೊಡವ ಸಮಾಜ ಕ್ಲಬ್ ಅಧ್ಯಕ್ಷನಾದ ಶ್ರೀ ಪಾಂಡಂಡ ಕೆ ಬೋಪಣ್ಣ ಅಂಡ್ ಅಧ್ಯಕ್ಷದಲ್ಲಿ ನಡಪ. ಎಲ್ಲ ಸದಸ್ಯ ಒಕ್ಕಗಾರ ನೇರಗ ಸೆರೆಯಾಯಿತು ಮಹಾಸಭೆಗೆ ಬಂದಿತ್ತು. ನಲ್ಲ ಸಲಹೆ ಸೂಚನೆ ತಂದಿತ್ತು ಸಹಕಾರ ತರೋನೊಂದು ಆಡಳಿತ ಮಂಡಳಿಯ ಪರವಾಯಿತು ಜಂಟಿ ಕಾರ್ಯದರ್ಶಿ ಮಾರ್ಚೆಂಡ ಗಣೇಶ್ ಪೊನ್ನಪ್ಪ ಹಿಂಗ ಕಂಡಿತು. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಲ್ಲಿ ವಾರದ ಪ್ರತಿ ಬುಧವಾರ ಖ್ಯಾತ ಜನರಲ್ ಸರ್ಜನ್ ಡಾಕ್ಟರ್ ಶ್ರೀ ರಾಘವ್ ರುಳ ಬೀರಿದ್ದು ಪಿತ್ತಕೋಶ, ಹರ್ನಿಯಾ, ಅಪೆಂಡಿಕ್ಸ್, ವೆನಾಸಿಲ್ ವೆರಿಕೋಸ್, ಪೈಲ್ಸ್, ಪಿಸ್ತುಲ, ಫಿಷರ್ಸ್ ಲೇಸರ್ ಶಸ್ತ್ರಕ್ರಿಯೆ, ಡಯಾಬೆಟಿಕ್ ಫುಟ್ ಶಸ್ತ್ರಕ್ರಿಯೆ, ಹೆಡ್ ಅಂಡ್ ನೆಕ್ ಪ್ಲಾಸ್ಟಿಕ್ ಸರ್ಜರಿ ಮಾಡಲಾಗುವುದು. ವಾರದ ಪ್ರತಿ ಶುಕ್ರವಾರ ಖ್ಯಾತ ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಸೌತ್ ಪಿಎಂ ಅವರು ಲಭ್ಯರಿದ್ದು ಕಾಂಪ್ಲೆಕ್ಸ್ ಫ್ರಾಕ್ಚರ್, ಸೊಂಟ ಮತ್ತು ಮಂಡಿ ರಿಪ್ಲೇಸ್ಮೆಂಟ್, ಸೊಂಟದ ಫ್ರಾಕ್ಚರ್, ಪೆಲ್ವಿಯಾ ಸೆಟಬಲ್ ಫ್ರಾಕ್ಚರ್, ಎಸಿಎಲ್ ಮತ್ತು ಕ್ರೀಡಾ ಗಾಯಗಳಿಗೆ ಚಿಕಿತ್ಸೆಯನ್ನು ನೀಡಲಾಗುವುದು. ಸಂಪರ್ಕಿಸಿ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ ನಿಯರ್ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ವಿರಾಜಪೇಟೆ. ಅಪಾಯಿಂಟ್ಮೆಂಟ್ ಗಾಗಿ ಕಾಲ್ ಮಾಡಿ 9633-6111-700. ಭಾರತೀಯ ವಿದ್ಯಾಭವನ ಕೊಡಗು ಕೇಂದ್ರದ ವತಿಯಿಂದ ಮಾನಸಿಕ ಅಸ್ವಸ್ಥತೆ ಮತ್ತು ಸಮಸ್ಯೆಗಳ ನಿವಾರಣೆಗೆ ಕೌನ್ಸಿಲಿಂಗ್ ಅಂದರೆ ಆಪ್ತ ಸಮಾಲೋಚನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಥೆರಪಿಗಳು ಕೊಡಗಿನ ಜನತೆಗೆ ಲಭ್ಯವಾಗುವಂತೆ ಪ್ರಾಜೆಕ್ಟ್ ಮನಸ್ವಿ ಎಂಬ ಯೋಜನೆಯನ್ನು ಪ್ರಾರಂಭಿಸಿದ್ದು ಇಲ್ಲಿ ಅನುಭವಿ ತಜ್ಞರ ಮಾರ್ಗದರ್ಶನ ಹಾಗೂ ಸಲಹೆಗಳು ಕೈಗೆಟುಕುವ ಶುಲ್ಕದಲ್ಲಿ ಜನರಿಗೆ ಲಭ್ಯವಿದೆ. ಮಕ್ಕಳು ಸೇರಿದಂತೆ ಎಲ್ಲಾ ವಯೋಮಾನದವರಿಗೆ ಈ ಸೇವೆಗಳು ಅನ್ವಯಿಸುತ್ತದೆ. ಮಾನಸಿಕ ಒತ್ತಡ, ಆತಂಕ, ಖಿನ್ನತೆ, ಕಲಿಕಾ ತುರುಕುಗಳು, ಮದ್ಯಪಾನ ಮತ್ತಿತರ ವ್ಯಸನಗಳಿಗೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮತ್ತು ಸೈಕಿಯಾಟ್ರಿಸ್ಟ್ ಇವರ ಸೇವೆ ಲಭ್ಯವಿದೆ. ಈ ಸೇವೆಗಳನ್ನು ಪಡೆಯಲು ಸಂಪರ್ಕಿಸಿ ಭಾರತೀಯ ವಿದ್ಯಾಭವನ ಕಚೇರಿ, ಓಂಕಾರೇಶ್ವರ ದೇವಾಲಯ ರಸ್ತೆ, ಮಡಿಕೇರಿ. ಕಾಲ್ 9345-34-29916. ಮೊಬೈಲ್ ನಂಬರ್ ಮತ್ತೊಮ್ಮೆ 9345-34-29916. ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಪ್ರಯುಕ್ತ ಮೆಗಾ ಡಿಸ್ಕೌಂಟ್ ಸೇಲ್ ಅಭಿಲಾಷ್ ನಲ್ಲಿ 32 inches ಎಲ್ಇಡಿ ಟಿವಿ 8,990 rupees, 32 inches ಸ್ಮಾರ್ಟ್ ಟಿವಿ 10,990 rupees, 43 inches ಸ್ಮಾರ್ಟ್ ಟಿವಿ 16,999 rupees, 50 inches ಸ್ಮಾರ್ಟ್ ಟಿವಿ 34,990 rupees, 55 inches ಸ್ಮಾರ್ಟ್ ಟಿವಿ 38,990 rupees. ಎಲ್ಇಡಿ ಟಿವಿಗಳು 4 ವರ್ಷದ ವಾರಂಟಿಯೊಂದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಫೈನಾನ್ಸ್ ಫೆಸಿಲಿಟಿ ಸಿನ್ಸ್ 1975. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಮಾಂಡೋವಿ ಮೋಟಾರ್ಸ್ ನೆಕ್ಸಾ, ಇಲ್ಲಿ ಇದೀಗ ವರ್ಷಾಂತ್ಯದ ಡಿಸೆಂಬರ್ ಧಮಾಕಾ ಸೇಲ್. ಎಲ್ಲಾ ಮಾರುತಿ ವೆಹಿಕಲ್ ಗಳ ಮೇಲೆ ನೀವು ಇದುವರೆಗೂ ನಿರೀಕ್ಷಿಸದಂತಹ ಡಿಸ್ಕೌಂಟ್ ಆಫರ್. ಈ ಅದ್ಭುತ ಆಫರ್ ನೊಂದಿಗೆ ಮಾರುತಿ ವೆಹಿಕಲ್ ನಿಮ್ಮದಾಗಿಸಿ. ಭೇಟಿ ಕೊಡಿ ಮಾಂಡೋವಿ ಮೋಟಾರ್ಸ್ ನೆಕ್ಸಾ, ಕುಶಾಲನಗರ, ಗೋಣಿಕೊಪ್ಪ, ಸೋಮವಾರಪೇಟೆ. ಕಾಲ್ 9606017186. ಪ್ರಕೃತಿ ಕಾಫಿ ವರ್ಕ್ಸ್ ಗುಡ್ಡೆ ಹೊಸೂರು, ಇಲ್ಲಿ ಉತ್ತಮ ಗುಣಮಟ್ಟದ ಕಾಫಿ ಹುಡಿ ಲಭ್ಯ. ಅಲ್ಲದೆ ಆಧುನಿಕ ಯಂತ್ರಗಳನ್ನು ಅಳವಡಿಸಲಾಗಿದ್ದು ಕಾಫಿ ಬೆಳೆಯನ್ನು ಹುಡಿ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಪ್ರಕೃತಿ ಕಾಫಿ ವರ್ಕ್ಸ್, ಬಿಎಂ ರೋಡ್, ಗುಡ್ಡೆ ಹೊಸೂರು. ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನ್ಯೂ ಇಯರ್ ಸ್ಪೆಷಲ್ ಆಫರ್. 8,000 rupees ಬಟ್ಟೆಗಳ ಖರೀದಿಗೆ 2,499 rupees ಬೆಲೆ ಬಾಳುವ 1 double ಬೆಡ್ಶೀಟ್, 2 pillow ಕವರ್ ಫ್ರೀ. 12,000 rupees ಖರೀದಿಗೆ 4,499 rupees ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 rupees ಖರೀದಿಗೆ 6,999 rupees 1 double ಕ್ವಿಲ್ಟ್ ಡಬಲ್ ಬೆಡ್ಶೀಟ್, 2 pillow ಕವರ್ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾರು ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿನ ಮಂಡುವಂಡ ಹರ್ಷಿತ್ ಪೊನ್ನಪ್ಪ. ಸಂಪಾಜೆ ಪಿಣ್ಯ ಚೆಂಬು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು 1.10 ಕೋಟಿ ರೂಪಾಯಿ ವೆಚ್ಚತ್ರ ಬೋರೆ ಬೋರೆ ಬೊಳ್ಚಿರ ಕಾಮಗಾರಿಗೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಶಾಸಕಾಂಗ ಪಿಣ್ಯ ಮುಖ್ಯಮಂತ್ರಿ ಎಂಗಡ ಕಾನೂನು ಸಲಹೆಗಾರ ಅಜ್ಜಿಕೋಟೆ ರೆಸ್ಪೊಂಡ್ ಅಣ್ಣ ನಿನ್ನದ ಚಾಲನೆ ಕೊಡ್ತದೆ. ಸಂಪಾಜೆ ಪಕ್ಕತ್ರ ದುಗ್ಗಳ ಭಾಗಕ್ಕೆ ಸಂಪರ್ಕ ಕೊಟ್ಟುವಂತ ರೋಡ್ ಮಾಡೋಕ್ಕೆ ಭೂಮಿ ಪೂಜೆ ಮಾಡಿದ್ದಕ್ಕೆ ಬರೆದವು. ದುಗ್ಗಳ ಕುಟುಂಬಕಾರ ಕೂಡನಕ್ಕೆ ಸುಮಾರು 18 ಅರ ಕುಟುಂಬಕಾರ ವಾಸ ಎಂಜಿತ್ತು. ವಿಕಲಚೇತನಂಗ ವಯಸ್ಸಾನಂಗ ಪಿಂಜ ಸುಮಾರು ಜನಕ್ಕೆ ಉಪಯೋಗ ಅಪ್ಪಂದ ಓ ಮಾಹಿತಿ ಕೊಡ್ತದೆ. ಅಲ್ಲಿಂದ ಚೆಂಬು ಗ್ರಾಮ ಪಂಚಾಯತಿ ವ್ಯಾಪ್ತಿರ ಸರ್ಕಾರಿ ಪ್ರೈಮರಿ ಸ್ಕೂಲ್ ಕೂಡಡ್ಕತ್ತು ಹೈಟೆಕ್ ಟಾಯ್ಲೆಟ್ ಕಟ್ಟಡ ಮಾಡೋಕ್ಕೂ ಭೂಮಿ ಪೂಜೆನ ನೆರವೇರಿಸಿಟ್ಟು. ದೈಹಿಕ ಮಾನಸಿಕ ಪಿಂಜ ನೈತಿಕ ಐತಿ ಸದೃಢತೆ ಪಡೆದೋಕ್ಕೆ ಕಳಿಂಜ ಮಾತ್ರ ಸಾಧ್ಯ ಅಪ್ಪ ಅಂದು ಜಿಲ್ಲಾ ಪಂಚಾಯತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ ಹಿಂಗ ಅಣಚಿ ನಗರದ ಡಿಎರ್ ಕವಾಯತ್ ಕಳಿಪರ್ಮುಲು ಮುಂದು ದಿನ ನಡ್ಪಕೊಳ್ಳು